ಟೆಲಿವಿಷನ್ ಮತ್ತು ಚಲನಚಿತ್ರಗಳಲ್ಲಿ ಆಹಾರವೆಂಬ ಉಪಭೋಗ ಸಂಸ್ಕೃತಿ. ಮಣಿಪಾಲದ ಡಾಕ್ಟರ್ ಟಿ ಎಂ ಎ ಪೈ ಭಾರತೀಯ ಸಾಹಿತ್ಯ ಪೀಠದ ಗೌರವಾಧ್ಯಕ್ಷೆ ವೈದೇಹಿಯವರು ತಮ್ಮ 2 ವರ್ಷಗಳುದ್ದದ ಸೇವಾವಧಿಯ ಕೊನೆಯ ಕಲಾಪ ಎಂಬಂತೆ ರೂಪಿಸಿದ್ದ 2 ದಿನಗಳುದ್ದದ ಅಂದರೆ 25-26 ಫೆಬ್ರವರಿ 2017 ವಿಚಾರ ಸಂಕಿರಣ ಅಡುಗೆ ಮನೆ ಜಗತ್ತು. ಇದರಲ್ಲಿ ಮೊದಲ ದಿನ ಅಭಯ ಸಿಂಹ ಪ್ರಸ್ತುತಪಡಿಸಿದ ಪ್ರಬಂಧ ಟೆಲಿವಿಷನ್ ಮತ್ತು ಚಲನಚಿತ್ರಗಳಲ್ಲಿ ಆಹಾರವೆಂಬ ಉಪಭೋಗ ಸಂಸ್ಕೃತಿ. ಸಂಪಾದಕೀಯ ಟಿಪ್ಪಣಿ: ನನ್ನ ಸೊಸೆ ಅಂದರೆ ಅಭಯನ ಹೆಂಡತಿ ರಶ್ಮಿ ಕೆಲವು ಸರಳ ಪಾಕಗಳ ವಿಶೇಷ ವಿಡಿಯೋ ಸರಣಿಯನ್ನು ತನ್ನದೇ ಜಾಲತಾಣದಲ್ಲಿ ಹರಿಬಿಟ್ಟಳು. ಅವು ಜನಪ್ರಿಯವಾಗಿವೆ. ನಾನು ಕಳೆದ 9 ವರ್ಷಗಳಿಂದ ಈ ಜಾಲತಾಣ ಹಾಗೂ ಫೇಸ್ಬುಕ್ಕಿನಲ್ಲಿ ಕೆಲವೊಮ್ಮೆ ಪಾಕ ವಿಶೇಷಗಳ ಕುರಿತು ಪ್ರಕಟಿಸಿದ ಚಿತ್ರ ಬರಹಗಳು ನನ್ನದೇ ಇತರ ನಮೂದುಗಳಿಗಿಂತ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. ಅಭಯ ರಶ್ಮಿಯ ಪ್ರೇರಕ, ನನ್ನ ಅಂತರ್ಜಾಲದ ಚಟುವಟಿಕೆಗಳೆಲ್ಲದರ ನಿರ್ವಾಹಕ ಮತ್ತು ತನ್ನದೇ ಸಿನಿ ಮಾಧ್ಯಮದ ಅಧ್ಯಯನಾತ್ಮಕ ಮತ್ತು ಪ್ರಾಯೋಗಿಕ ತಿಳುವಳಿಕೆಯುಳ್ಳವ. ಆತ ಈ ಜನಪ್ರಿಯತೆಗಳನ್ನು ಮುಪ್ಪುರಿಗೊಳಿಸಿ ಈ ಪ್ರಬಂಧವನ್ನು ರೂಪಿಸಿದ್ದಾನೆ. ಅಭಯನ ಪ್ರಬಂಧ: ಭೋಗಕ್ಕಾಗಿ ಆಹಾರ, ಟೆಲಿವಿಷನ್ ಮತ್ತು ಚಲನಚಿತ್ರಗಳಲ್ಲಿ ಆಹಾರವೆಂಬ ಉಪಭೋಗ ಸಂಸ್ಕೃತಿ ಎನ್ನುವ ವಿಚಾರದಲ್ಲಿ ಎಂದೂ ಅಡಿಗೆ ಮಾಡದ ತಿಂಡಿ ಪೋತನ ಕೆಲವು ವಿಚಾರಗಳನ್ನು ನಿವೇದಿಸಲು ಇಲ್ಲಿ ನಿಂತಿದ್ದೇನೆ. ಭವಿಷ್ಯ ಏನಾಗಿರಬಹುದು ಎಂದು ಆಲೋಚಿಸುವ ಪ್ರಕ್ರಿಯೆಯೇ ಬಹಳ ಸಂಕೀರ್ಣ ಮತ್ತು ಕ್ಲಿಷ್ಟಕರ. ಹೆಚ್ಚಿನ ಸಂದರ್ಭಗಳಲ್ಲಿ ಇವುಗಳನ್ನು ನಾವು ಸತ್ಯಗಳು ಎಂದು ನಾವು ನಂಬಿರುವ ಸದ್ಯದ ಅಥವಾ ವರ್ತಮಾನದ ಭಯಗಳು, ಫ್ಯಾಂಟಸಿಗಳು ಮತ್ತು ಜಗಳಗಳನ್ನು ಮೀರಿ ಆಲೋಚಿಸಿದರಷ್ಟೇ ಈಗಿರುವ ಯಾವುದು ಮುಂದೆ ಮತ್ತೊಂದು ರೂಪ ಪಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈ ಗೊಂದಲವನ್ನು ವಿವರಿಸುವ ಸುಂದರವಾದ ಒಂದು ಉದಾಹರಣೆ ವಿಕ್ಟರ್ ಹ್ಯೂಗೋನ ಹಂಚ್ ಬ್ಯಾಕ್ ಆಫ್ ನೋಟ್ರಡಾಮ್ನಲ್ಲಿದೆ. 15ನೇ ಶತಮಾನದಲ್ಲಿ ನಡೆಯುವ ಕಥೆ ಇದು. 1-2 ದಶಕಗಳ ಹಿಂದಷ್ಟೇ ಮುದ್ರಣ ತಂತ್ರಜ್ಞಾನದ ಆವಿಷ್ಕಾರವಾಗಿತ್ತು. ಕಾದಂಬರಿಯ ಆಂಟಗೋನಿಸ್ಟ್ ಕ್ಲಾಡ್ ಫ್ರಾಲೋ ಹೇಳುವ ಮಾತೊಂದಿದೆ, ಸೆಸಿ ಟ್ಯೂಯರಾ ಸೆಲಾ, ಅಂದರೆ ದಿಸ್ ವಿಲ್ ಕಿಲ್ ದ್ಯಾಟ್, ಅರ್ಥಾತ್ ಇದು ಅದನ್ನು ಕೊಲ್ಲುತ್ತದೆ. ಇಲ್ಲಿರುವ ದಿಸ್ ಎಂಬುದು ಮುದ್ರಿತ ಪುಸ್ತಕ ಬೈಬಲ್, ದ್ಯಾಟ್ ಮಧ್ಯಯುಗದ ಕ್ಯಾಥೆಡ್ರಲ್ ಅಂದರೆ ಚರ್ಚ್ನ ಕಟ್ಟಡ. ಅಂದರೆ ಯಾವುದೇ ಕಾಲದಲ್ಲಿ ಬರುವ ಹೊಸ ತಂತ್ರಜ್ಞಾನಗಳಿರಬಹುದು, ಸೌಂದರ್ಯದ ವ್ಯಾಖ್ಯಾನ ಪಲ್ಲಟಗಳಿರಬಹುದು, ಇವೆಲ್ಲವನ್ನು ನಾವು ಒಂದು ಸಣ್ಣ ದೂರದಿಂದ ನೋಡಿದಾಗಲಷ್ಟೇ ಅದರಲ್ಲಿ ಭವಿಷ್ಯದ ಸಾಧ್ಯತೆಗಳನ್ನು, ಟ್ರೆಂಡ್ಗಳನ್ನು ಕಾಣಲು ಸಾಧ್ಯ. ಇಲ್ಲವಾದರೆ ಅವುಗಳನ್ನು ವಿಕಾರಗಳು ಎಂದಷ್ಟೇ ಗುರುತಿಸಲು ಸಾಧ್ಯ. ಈ ದೃಷ್ಟಿಯಲ್ಲಿ ಇಂದಿನ ಆಹಾರ, ಟೆಲಿವಿಷನ್ ಮತ್ತು ಚಲನಚಿತ್ರಗಳಲ್ಲಿ ಆಹಾರ ಅಡುಗೆಯ ಬಳಕೆಯನ್ನು ನಾನು ನೋಡುತ್ತೇನೆ. ದೃಶ್ಯ ಮಾಧ್ಯಮದಲ್ಲಿ ಆಹಾರ ಅಡುಗೆಯ ವಸ್ತು ಬಹಳ ಹೊಸತೇನಲ್ಲ. ಇದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡಬಹುದು. ಓಝಾ ವರ್ಲ್ಡ್ ವ್ಯೂ. 1930ರ ದಶಕದಲ್ಲಿ ಜಪಾನಿನಲ್ಲಿ ಸಿನಿಮಾ ನಿರ್ದೇಶಿಸುತ್ತಿದ್ದ ಯುಶುಜಿರೋ ಓಝಾವಿನ ಚಿತ್ರಗಳಲ್ಲಿ ಒಂದು ಪ್ರಮುಖ ವಸ್ತು ಒಂದು ಕುಟುಂಬ ಜೊತೆಗೆ ಕುಳಿತು ಊಟ ಮಾಡುವುದು. ಓಝುವಿಗೆ ಊಟದ ಸಮಯ ಕುಟುಂಬದ ಸಮಯ ಎನ್ನುವ ನಂಬಿಕೆ ಬಲವಾಗಿತ್ತು. ಹೀಗಾಗಿ ಅವನ ಸಿನಿಮಾಗಳಲ್ಲಿ ಹೆಚ್ಚಿನ ಕೌಟುಂಬಿಕ ನಿರ್ಧಾರಗಳು ಊಟದ ಸಮಯದಲ್ಲಿ ನಡೆಯುತ್ತಿದ್ದವು. ಅವನ ಚಿತ್ರಗಳಲ್ಲಿ ಅಂದಿನ ಜಪಾನಿನ ಮಧ್ಯಮ ವರ್ಗದ ಕುಟುಂಬಗಳಲ್ಲಿನ ಆಹಾರ ವಸ್ತುಗಳೇ ಇರುತ್ತಿದ್ದವು ಎಂದು ಸಿನಿಮಾ ಶಾಸ್ತ್ರಜ್ಞರು ಗಮನಿಸುತ್ತಾರೆ. ಇದರಲ್ಲಿ ಓಝುವಿನ ಸಿನಿಮಾ ಜಗತ್ತು ಕಾಳಜಿ ಏನು ಎನ್ನುವುದು ಅರಿವಾಗುತ್ತದೆ. ರ್ಯಾಟಟೋಲಿ 2007. ರಾಟಟೋಲಿ ಎನ್ನುವ ಚಿತ್ರ ಒಂದು ಇಲಿಯು ಅಡುಗೆ ಮಾಡಬಹುದು ಎನ್ನುವುದನ್ನು ಅಡುಗೆಯ ವಿಜೃಂಭಣೆಯೊಂದಿಗೆ ಮಾಡುತ್ತದೆ. ಇದರಲ್ಲಿಯೂ ಅವರು ವಿಶಿಷ್ಟ ಅಡುಗೆಗಳ ನಾಡು ಎಂದು ಪ್ಯಾರಿಸನ್ನು ಆಯ್ಕೆ ಮಾಡಿಕೊಂಡದ್ದರ ಹಿಂದಿನ ವಿಷಯವನ್ನು ವಿವರಿಸುತ್ತಾ ಸಿನಿಮಾದ ನಿರ್ಮಾಣ ಮಾಡಿದವರು ಆಹಾರ ಅಡುಗೆಯ ಅದಕ್ಕೆ ಸಂಬಂಧಿಸಿದ ಏಸ್ಥೆಟಿಕ್ಸ್ ಹಾಗೂ ಮಾರುಕಟ್ಟೆ ಎಳೆತಗಳನ್ನು ವಿವರಿಸುತ್ತಾರೆ. ಅಡುಗೆ ವಿಮರ್ಶೆಯ ವಿಧಾನಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಇದರ ಮೂಲಕ ವಿಮರ್ಶೆ ಎನ್ನುವುದು ಹೇಗೆ ಮಾರುಕಟ್ಟೆಗೆ ಪೂರಕ ಅಥವಾ ಮಾರಕ ಎನ್ನುವ ವಿಚಾರವನ್ನು ಚೆನ್ನಾಗಿ ತೋರಿಸುತ್ತಾರೆ. ಇನ್ ದ ಮೂಡ್ ಫಾರ್ ಲವ್ 2000. ಹಾಂಗ್ಕಾಂಗ್ ನಿರ್ದೇಶಕ ವಾಂಕರ್ ವಾಯ್ ಮಾಡಿರುವ ಇನ್ ದ ಮೂಡ್ ಫಾರ್ ಲವ್ ಆಹಾರವನ್ನು ಒಂದು ಸಂಬಂಧದ ಚಿತ್ರಣಕ್ಕೆ ಬಳಸಿದ್ದು ವಿಶಿಷ್ಟವಾಗಿತ್ತು. ಇದರಲ್ಲಿ ನೂಡಲ್ಸ್ ತರುವ ತಿನ್ನುವ ಪ್ರಕ್ರಿಯೆಯಲ್ಲಿ ಸಾಧಾರಣವಾಗಿ ಸಮಾಜ ಅನೈತಿಕ ಎನ್ನುವಂಥ ಒಬ್ಬನ ಹೆಂಡತಿಯನ್ನು ಇನ್ನೊಬ್ಬ ಪ್ರೀತಿಸುವ ಸಂದರ್ಭವನ್ನು ನಿರ್ದೇಶಕ ಮಧುರವಾಗಿ ಕಟ್ಟುತ್ತಾ ಹೋಗುತ್ತಾರೆ. ಈ ಚಿತ್ರದಲ್ಲಿ ನೂಡಲ್ಸ್ ತಿನ್ನುವ ಉದ್ದನೆಯ ಶಾರ್ಟ್ಸ್ ಈ ಚಿತ್ರದಲ್ಲಿ ಬಳಕೆಯಾಗಿವೆ. ನೂಡಲ್ಸ್ ಜೊತೆಗೆ ನೆನಪಾಗುವ ಇನ್ನೊಂದು ಚಿತ್ರಣ ಚಾರ್ಲಿ ಚಾಪ್ಲಿನ್ ಸಿಟಿ ಲೈಟ್ಸ್ ಚಿತ್ರದಲ್ಲಿ, ಅಂದರೆ 1931 ನೂಡಲ್ಸ್ ತಿನ್ನುವುದನ್ನು ಹಾಸ್ಯಕ್ಕೆ ಬಳಸಿಕೊಳ್ಳುವುದು. ದ ಲಂಚ್ ಡೇಟ್ 1990 1990 ಮಾಡಿದ ದ ಲಂಚ್ ಡೇಟ್ ಇನ್ನೊಂದು ಕಿರುಚಿತ್ರ. ಇಲ್ಲಿ ಕರಿಯರನ್ನು ಸಂಶಯದಲ್ಲೇ ನೋಡುವ ಮಹಿಳೆಯೊಬ್ಬಳು ತಪ್ಪು ಗ್ರಹಿಕೆಯಿಂದ ಕರಿಯನೊಬ್ಬನೊಂದಿಗೆ ಊಟ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಆಕೆಯ ಮೌನ ಪರಿವರ್ತನೆ ಬಹಳ ಅದ್ಭುತವಾಗಿ ಕಾಣಿಸಲಾಗುತ್ತದೆ. ಊಟದ ಸಮಯದಲ್ಲಿ ಮನುಷ್ಯ ತನ್ನೆಲ್ಲ ಬಣ್ಣಗಳನ್ನು ಕಳಚಿಕೊಂಡು ಧಾತು ಸ್ಥಿತಿಗೆ ಬರುವುದನ್ನು ಇಲ್ಲಿ ಚಿತ್ರದಲ್ಲಿನ ಹೆಂಗಸು ತನ್ನೆಲ್ಲ ಮಾನಸಿಕ ಕಟ್ಟುಪಾಡುಗಳನ್ನು ಕಳಚಿಕೊಳ್ಳಲು ಬಳಸುವುದು ವಿಶಿಷ್ಟವಾಗಿದೆ. ಸ್ಟಾನ್ಲಿಕಾ ಡಬ್ಬಾ 2011 ಸ್ಟಾನ್ಲಿಕಾ ಡಬ್ಬಾ ಚಿತ್ರದಲ್ಲಿ ಹುಡುಗನೊಬ್ಬನ ಕಠಿಣ ಹಿನ್ನೆಲೆಯನ್ನು ಅವನು ಶಾಲೆಗೆ ತರದ ಟಿಫಿನ್ ಬಾಕ್ಸ್ ಮೂಲಕ ಹೃದಯ ಸ್ಪರ್ಶಿಯಾಗಿ ತೋರಿಸುತ್ತಾರೆ. ಬಡತನದ ಇನ್ನೊಂದು ಮುಖವನ್ನು ಈ ಚಿತ್ರ ಸಾಕಷ್ಟು ಜೀವನೋಲ್ಲಾಸದೊಂದಿಗೆ ಬೆರೆಸಿ ಬಡಿಸುತ್ತದೆ. ಇಲ್ಲಿ ಭೂತಯ್ಯನ ಮಗ ಅಯ್ಯು ಸಿನಿಮಾದ ಫುಲ್ ಮೀಲ್ಸ್ ಹಾಸ್ಯ ಪ್ರಸಂಗವು ನೆನಪಿಸಿಕೊಳ್ಳಬಹುದು. ದ ಲಂಚ್ ಬಾಕ್ಸ್ 2013 ದ ಲಂಚ್ ಬಾಕ್ಸ್ ಚಿತ್ರ ಮುಂಬೈನಲ್ಲಿನ ಬುತ್ತಿಯೂಟದ ವಿಶಿಷ್ಟ ಪರಂಪರೆಯನ್ನು ತನ್ನ ಸಾದಾ ಪ್ರೇಮ ಕಥನಕ್ಕೆ ಬಳಸಿಕೊಳ್ಳುತ್ತದೆ. ಯಾವುದೋ ಮಿಸ್ಟೇಕನ್ ಐಡೆಂಟಿಟಿ ಚಿತ್ರವನ್ನು ಮುಂಬೈನ ಬುತ್ತಿಯೂಟದ ಪರಂಪರೆಯಲ್ಲಿ ಇಟ್ಟ ಕೂಡಲೇ ಈ ಚಿತ್ರ ವಿಶಿಷ್ಟವೆನ್ನಿಸಿದ್ದು ಆಹಾರದೊಂದಿಗಿನ ನಮ್ಮ ಕನೆಕ್ಷನ್ ತೋರಿಸುತ್ತದೆ. ಈ ಚಿತ್ರದಲ್ಲಿ ಆಹಾರವನ್ನು ಅದಕ್ಕಿಂತ ಹೆಚ್ಚೇನೂ ಬಳಕೆ ಮಾಡಿಕೊಂಡಿಲ್ಲ ಎನ್ನುವುದನ್ನು ಗಮನಿಸಬಹುದು. ಉಳಿದಂತೆ ಚಿತ್ರದುದ್ದಕ್ಕೂ ಹಬ್ಬುವುದು ಮನುಷ್ಯ ಸಂಬಂಧಗಳ ಘಮ ಅಷ್ಟೇ. ಸಾಲ್ಟ್ ಅಂಡ್ ಪೆಪ್ಪರ್ 2011 ಇದೇ ರೀತಿಯಲ್ಲಿ ಇನ್ನೊಂದು ಮಿಸ್ಟೇಕನ್ ಐಡೆಂಟಿಟಿ ಸಿನಿಮಾ ಮಲಯಾಳದಲ್ಲಿ ರೂಪುಗೊಂಡು ಕನ್ನಡದಲ್ಲೂ ರೂಪಿತವಾದ ಸಾಲ್ಟ್ ಅಂಡ್ ಪೆಪ್ಪರ್ ಚಿತ್ರ. ಕನ್ನಡದ ಒಗ್ಗರಣೆ ಇಲ್ಲಿಯೂ ಅಡುಗೆ ಕೇವಲ ನಿಮಿತ್ತ ಮಾತ್ರ. ಪ್ರಾಯದ ಸಾಲ್ಟ್ ಅಂಡ್ ಪೆಪ್ಪರ್ ಸಮಯವನ್ನು ಅವರ ವಿಚಿತ್ರ ಅಭಿರುಚಿಗಳನ್ನು ಮೂಲ ಚಿತ್ರ ಧ್ವನ್ಯಾತ್ಮಕವಾಗಿ ಬಳಸಿಕೊಂಡಿದೆ. ಕನ್ನಡದಲ್ಲಿ ಬಂದ 5 ಎನ್ನುವ ಐದು ಕಥೆಗಳ ಗುಚ್ಛ ರೂಪದ ಚಿತ್ರದಲ್ಲಿ ಪಾಯಸ ಎನ್ನುವ ಒಂದು ಕಥೆಯು ಸೇರಿದೆ. ಇದರಲ್ಲಿ ಪಾಯಸವನ್ನೇ ಇಟ್ಟುಕೊಂಡು ಗಂಡ ಹೆಂಡಿರ ಸಂಬಂಧವನ್ನು ನವಿರಾದ ಹಾಸ್ಯದೊಂದಿಗೆ ವಿವರಿಸುತ್ತಾರೆ. ಹೀಗೆ ಸಿನಿಮಾದ ಕೇವಲ 100 ಇತಿಹಾಸವನ್ನು ತೆರೆದು ನೋಡಿದರೆ ಉದ್ದಕ್ಕೂ ಆಹಾರದ ಬಳಕೆ ವಿಭಿನ್ನ ಉದ್ದೇಶಗಳಿಂದ ವಿಭಿನ್ನ ರೀತಿಯಲ್ಲಿ ನಡೆಯುತ್ತಲೇ ಇದೆ. ಸಾಮಾಜಿಕ ತಲ್ಲಣಗಳಿಂದ ಆರಂಭಿಸಿ ಹಾಸ್ಯ, ಶೃಂಗಾರ, ಹೀಗೆ ಎಲ್ಲ ರಸೋತ್ಪಾದನೆಗೂ ಆಹಾರದ ಬಳಕೆಯಾಗಿದೆ. ಹೀಗಾಗಿ ಇದು ತೀರಾ ಇತ್ತೀಚಿನ ವಿಚಾರವಲ್ಲ, ಬಹಳ ಹಿಂದಿನಿಂದ ನಡೆದುಕೊಂಡು ಬಂದು ಇಂದಿನ ಅಗತ್ಯಗಳಿಗೆ ತಕ್ಕಂತೆ ಮಾರ್ಪಾಡಾದ ಒಂದು ಸಂಸ್ಕೃತಿ ಅಷ್ಟೇ. ಮಾಹಿತಿ, ದೃಶ್ಯ, ಶ್ರಾವ್ಯಗಳ ಮಹಾಪೂರದ ಈ ಕಾಲದಲ್ಲಿ ಜೋರು ಧ್ವನಿಯಲ್ಲಿ ಕೂಗುವವನಿಗೆ ಮಾರುವ ಶಕ್ತಿ ಎನ್ನುವಂತಾಗಿರುವಾಗ ಸಿನಿಮಾ ಟೆಲಿವಿಷನ್ನಲ್ಲಿ ಆಹಾರದ ಬಳಕೆಯು ಈ ಆರ್ಭಟದ ಭಾಗವಾಗಿಯಷ್ಟೇ ಧ್ವನಿ ಏರಿಸಿಕೊಂಡಿದೆ. ಇದಕ್ಕೂ ಇತರ ವಿಷಯಗಳಂತೆ ಮಾರುಕಟ್ಟೆಯ ಒತ್ತಡಗಳು ಏರ್ಪಟ್ಟಿವೆ. ಮನುಷ್ಯನ ತೀರಾ ಮೂಲಭೂತ ಅಗತ್ಯಗಳಲ್ಲಿ ಆಹಾರವು ಒಂದಾಗಿರುವುದರಿಂದ ಅದನ್ನು ಸಿನಿಮಾದಲ್ಲಿ ಬಳಸಿರುವುದು ಸಹಜವಾಗಿಯೇ ಇದೆ. ಮನುಷ್ಯನ ಜೀವನವನ್ನು ದಾಖಲಾತಿಸುವ ಸೋಗಿನಲ್ಲಿಯೇ ಕಥೆಗಳನ್ನು ಹೇಳುವ ಈ ಮಾಧ್ಯಮ ಆಹಾರದಂಥ ಮೂಲಭೂತ ಅಗತ್ಯಗಳನ್ನು ತೋರಿಸಿರುವುದರಲ್ಲಿ ಆಶ್ಚರ್ಯವಿಲ್ಲ. ಹೀಗಾಗಿಯೇ ಆಹಾರ, ಅಡುಗೆ ಇತ್ಯಾದಿಗಳನ್ನು ಇಂದು ಮಾಧ್ಯಮ ನೋಡುತ್ತಿರುವುದನ್ನು ಭೋಗ ಸಂಸ್ಕೃತಿಯ ಭಾಗ ಎಂದು ನೋಡುವುದು ಬಹುಶಃ ತಪ್ಪಾಗಬಹುದು. ಈ ಹಿಂದಿನಿಂದಲೂ ಮನುಷ್ಯನ ಅನೇಕ ರೀತಿಯ ದಾಖಲೀಕರಣಗಳಲ್ಲಿ ಅಡುಗೆಯು ಒಂದು ದೃಶ್ಯ ಪರಂಪರೆಯಲ್ಲಿ ನೋಡಿದರೆ ಕೇವ್ ಫೈಟಿಂಗ್ ಪೇಂಟಿಂಗ್ಗಳಲ್ಲಿ ಬೇಟೆಯ ಚಿತ್ರದಿಂದ ಹಿಡಿದು ಇಂದಿನ ಅಡುಗೆ ಕಾರ್ಯಕ್ರಮಗಳವರೆಗೂ ವಿಧ ವಿಧವಾಗಿ ಅಡುಗೆ ದಾಖಲೀಕರಣ ನಡೆದಿದೆ. ದಿನಪತ್ರಿಕೆ, ವಾರಪತ್ರಿಕೆಗಳು ಈ ದಾಖಲೀಕರಣ ಪ್ರಸರಣದ ಸಾಧ್ಯತೆಗಳನ್ನು ಕಂಡುಕೊಂಡಿದ್ದವು. ಅಲ್ಲಿ ಪ್ರಕಟಗೊಳ್ಳುತ್ತಿದ್ದ ಅಡುಗೆ ಸಾಹಿತ್ಯವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಿದ್ದವರು ಬಹಳ ಇದ್ದರು. ಅಡುಗೆ ಪುಸ್ತಕಗಳಿಗೆ ಸದಾ ಭರ್ಜರಿ ಬೇಡಿಕೆ ಇದ್ದದ್ದು ಸ್ವತಃ ಪುಸ್ತಕ ವ್ಯಾಪಾರಿಯ ಮಗನಾದ ನಾನು ಕಣ್ಣಾರೆ ಕಂಡ ವಿಷಯ. ವಿಚಿತ್ರವೆಂದರೆ ಇದರ ಜೊತೆಗೆ ಮನೆ ಔಷಧಿಯೂ ಸಾಕಷ್ಟು ಬೇಡಿಕೆ ಪಡೆಯುತ್ತಿತ್ತು. ನಮ್ಮ ಅಂಗಡಿಯಲ್ಲಂತೂ ಅವೆರಡೂ ಅಕ್ಕಪಕ್ಕದ ಶೆಲ್ಫ್ಗಳಲ್ಲೇ ಇದ್ದವು. ಈ ರೀತಿಯಾಗಿ ದಾಖಲೀಕರಣ ಪ್ರಸರಣ ನಡೆಯುತ್ತಿದ್ದುದು ಸಹಜವಾಗಿಯೇ ದೃಶ್ಯ ಶ್ರಾವ್ಯ ಮಾಧ್ಯಮಕ್ಕೂ ಬಂತು. ಇದರಿಂದ ಅಡುಗೆ ಕಾರ್ಯಕ್ರಮಗಳು ಆರಂಭವಾದವು. ಎಲ್ಲ ಧಾರಾವಾಹಿಗಳಂತೆಯೇ ಅಡುಗೆ ಕಾರ್ಯಕ್ರಮಗಳು ರುಚಿ ಕಳೆದುಕೊಳ್ಳುತ್ತಿದ್ದಂತೆಯೇ ಅವುಗಳು ಹೊಸ ಅವತಾರವನ್ನೆತ್ತಲಾರಂಭಿಸಿದವು. ಕಸ್ತೂರಿಯಲ್ಲಿ ಬಂದ ಭಾನುವಾರದ ಬಾಡೂಟ ಕಾರ್ಯಕ್ರಮದಲ್ಲಿ ನೆಲದಲ್ಲಿ ಒಲೆ ಹೂಡಿದಂತೆ ನಾಟಕ ಮಾಡಿದ್ದರಿಂದ ಹಿಡಿದು ಮಾಂಸಾಹಾರ ಅಡುಗೆ ಟಿವಿ ಪರದೆಯ ಮೇಲೆ ಬರುವವರೆಗೆ ಕನ್ನಡದಲ್ಲಿ ಈ ಕಾರ್ಯಕ್ರಮಗಳು ವಿಭಿನ್ನ ಪ್ರಯೋಗಗಳನ್ನು ಮಾಡಿವೆ. ಅದು ಸಾಕಾಗಲಿಲ್ಲ ಎನ್ನುವಾಗ ಊರೂರು ತಿರುಗಾಡಿ ಪ್ರೇಕ್ಷಕರ ಮನೆಗೇ ಹೋಗಿ ಅಲ್ಲಿ ಅಡುಗೆ ಕಾರ್ಯಕ್ರಮಗಳನ್ನು ಮಾಡಲಾರಂಭಿಸಿದರು. ಇದರಿಂದ ಟಿವಿ ಪ್ರೇಕ್ಷಕರ ಅಭಿರುಚಿಯನ್ನು ಅರಿತು ಅವರ ಮುಖವನ್ನೂ ತೋರಿಸುತ್ತಾ ಒಟ್ಟಾರೆಯಾಗಿ ಅಡುಗೆ ಕಾರ್ಯಕ್ರಮಗಳನ್ನು ಹೆಚ್ಚು ಜನರ ಹತ್ತಿರಕ್ಕೆ ತರುವ ಪ್ರಯತ್ನಗಳು ಜೋರಾದವು. ಇನ್ನು ಟ್ರಾವೆಲ್ ಅಂಡ್ ಲಿವಿಂಗ್ ರೀತಿಯ ವಿಭಿನ್ನ ದೇಶಗಳ ಆಹಾರ ಸಂಬಂಧಿ ಅನೇಕ ಕಾರ್ಯಕ್ರಮಗಳು, ಆಹಾರ ಸಂಬಂಧಿ ಸ್ವತಂತ್ರ ಚಾನೆಲ್ಲುಗಳು ಎಲ್ಲವೂ ಬಂದು ಇಂದು ಆಹಾರ ಸಂಬಂಧಿ ಮಾರುಕಟ್ಟೆಗೆ ಯಥೇಚ್ಛ ಆಹಾರವನ್ನು ಸಿದ್ಧಪಡಿಸಲಾಗುತ್ತಿದೆ. ಜೊತೆಗೆ ಇಲ್ಲೆಲ್ಲ ಸಾಮಾಜಿಕ ಸ್ತರದ ಜಾತಿ ವರ್ಣ ಇತ್ಯಾದಿ ಎಲ್ಲ ಸಾಮಾಜಿಕ ವಿಕಾರಗಳು ಅಡುಗೆಯ ದಾಖಲೀಕರಣ ಪ್ರಸರಣದಲ್ಲಿ ಸೇರುತ್ತಾ ಹೋಗಿವೆ. ಇನ್ನು ಮಾಸ್ಟರ್ ಚೆಫ್ ರೀತಿಯ ರಿಯಾಲಿಟಿ ಶೋಗಳು ಅಡುಗೆಯಲ್ಲಿನ ಸೃಜನಾತ್ಮಕತೆಯನ್ನು ಶೋಧಿಸುವವರೆಗೂ ಒಂದಿಷ್ಟು ಹೆಜ್ಜೆ ನಡೆದಿದ್ದಾವೆ. ಈ ಶೋ ನೋಡಿ, ನನ್ನ ಹೆಂಡತಿ ಮಾಡಿದ ಮೆಣಸಿನ ಐಸ್ ಕ್ರೀಮ್ಗೆ ನಾನು ಬಲಿಯಾದದ್ದು ಇನ್ನೂ ಖಾರವಾಗಿ ನೆನಪಿದೆ. ಇಂದಿನ ಆರ್ಭಟದ ದಾಖಲೀಕರಣ ಪ್ರಸರಣದಲ್ಲಿ ಒಂದು ಸಾಮಾನ್ಯೀಕರಣವೂ ನಡೆಯುತ್ತಿದೆ. ಕನ್ನಡ ಟಿವಿ ಲೋಕದಲ್ಲಿ ಅಡುಗೆ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವವರಲ್ಲಿ ಮಾಂಸಾಹಾರವನ್ನು ಚೆನ್ನಾಗಿ ನಿರ್ವಹಿಸುವವರು ಕೇವಲ ಒಂದಿಬ್ಬರು. ಇಂದು ಟಿವಿ ಸಿನಿಮಾ ಲೋಕದಲ್ಲಿ ಕನ್ನಡ ಹೇಗೆ ವಿಚಿತ್ರವಾಗಿ ಮುಖ ಕಿವಿಚಿಕೊಂಡಿದೆಯೋ ಹಾಗೆ ಅಡುಗೆ ಕಾರ್ಯಕ್ರಮಗಳು ಕೇವಲ ಕೆಲವು ಭೌಗೋಳಿಕ ಪ್ರಯೋಗಗಳಿಗೆ ಮಾತ್ರ ಸೀಮಿತವಾಗುತ್ತಿವೆ. ಇದರಿಂದಾಗಿ ಕಾಲಕ್ರಮೇಣ ಸಿನಿಮಾ ಧಾರಾವಾಹಿಗಳಿಂದಾಗಿ ನಡೆಯುತ್ತಿರುವ ಸಾಂಸ್ಕೃತಿಕ ಸಾಮಾನ್ಯೀಕರಣದಂತೆ ಆಹಾರ ಪದ್ಧತಿಯ ಸಾಮಾನ್ಯೀಕರಣವೂ ನಡೆಯುತ್ತಿದೆ. ಮಂಗಳೂರಿನವರು ಮಾಡುವ ನೀರು ದೋಸೆ ನಿಧಾನಕ್ಕೆ ಮಾಯವಾಗಿ ಟಿವಿಯಲ್ಲಿ ಕಾಣಿಸುವ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಸಿಗುವ ದೋಸೆಯೇ ಸಾಧು ಎನ್ನಿಸಿಕೊಳ್ಳುವುದು ಇದಕ್ಕೆ ಒಂದು ಉದಾಹರಣೆ. ಮನೆಯಲ್ಲಿ ಮಾಡುವ ಅಡುಗೆ, ಮನೆ ಮಂದಿಗೆ ಮಾಡುವ ಅಡುಗೆಯಲ್ಲಿ ಹಿಂದಿನಿಂದಲೂ ಸ್ತ್ರೀಯರ ಕೈ ಬಲವಾಗಿದ್ದರೆ ವಾಣಿಜ್ಯಾತ್ಮಕ ಅಡುಗೆ, ದೊಡ್ಡ ಪ್ರಮಾಣದ ಅಡುಗೆಯಲ್ಲಿ ಸಾಮಾನ್ಯವಾಗಿ ಗಂಡಸರದ್ದೇ ಕಾರುಬಾರ ಆಗಿತ್ತು. ಸಹಜವಾಗಿ ಪುರುಷರೇ ತುಂಬಿದ್ದ ಟಿವಿ ಸಿನಿಮಾ ಮಾಧ್ಯಮಕ್ಕೂ ಗಂಡಸರ ಅಡುಗೆಯೇ ನುಗ್ಗಿತ್ತು. ಆದರೆ ಹೆಂಗಸರೇ ಇದರ ಟಾರ್ಗೆಟ್ ಪ್ರೇಕ್ಷಕರಾಗಿದ್ದರಿಂದ ಸಾಕಷ್ಟು ವ್ಯತ್ಯಾಸಗಳನ್ನು ಮಾಡಿಕೊಳ್ಳಲಾಯಿತು. ಮಿಕ್ಸರ್, ಗ್ರೈಂಡರ್, ಅಕ್ಕಿಪುಡಿ, ಗೋಧಿ ಪುಡಿ ಇತ್ಯಾದಿಗಳನ್ನು ಮಾರುವ ಎಲ್ಲ ಕಂಪನಿಗಳು ಯಾವುದೋ ಧಾರಾವಾಹಿಯೊಂದಿಗೆ ತಮ್ಮ ಸರಕನ್ನು ಮಾರಬಹುದಾಗಿದ್ದರೂ ಅಡುಗೆ ಕಾರ್ಯಕ್ರಮಗಳು ಅವರಿಗೆ ಹೇಳಿ ಮಾಡಿಸಿದಂತಿದ್ದರಿಂದ ಜಾಹೀರಾತು ಸೆಳೆತಗಳು, ದೊಡ್ಡ ದುಡ್ಡಿನ ಮಾತುಗಳು ಈ ಕಾರ್ಯಕ್ರಮದಲ್ಲಿ ಜೋರಾಗಿಯೇ ಇವೆ. ಅಡುಗೆಯ ದೃಶ್ಯ ಸಾಧ್ಯತೆಯ ಶೋಧ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮಹತ್ವದ ವಿಚಾರವೆಂದರೆ ದೃಶ್ಯ ಮಾಧ್ಯಮಕ್ಕೆ ಅಡುಗೆ ಬಂದಂತೆ ಜೊತೆಯಲ್ಲೇ ಅಡುಗೆಗೆ ದೃಶ್ಯದ ಎಸ್ಥೆಟಿಕ್ಸ್ ಬಂದಿರುವುದು. ಇಲ್ಲಿ ಅಡುಗೆ ರುಚಿಕರವಾಗಿರುವುದರ ಜೊತೆಗೆ ನೋಡಲು ಚೆನ್ನಾಗಿರಬೇಕು ಎನ್ನುವ ಅನಿವಾರ್ಯತೆ ಬಂತು. ಅಡುಗೆಯನ್ನು ಸವಿದು ನೋಡಲು ಸಾಧ್ಯವಿಲ್ಲದಿರುವುದರಿಂದ ನೋಟದಲ್ಲೇ ಅದು ರುಚಿಯನ್ನು ಬಿತ್ತರಿಸುವಂತಿರಬೇಕಾಗಿತ್ತು. ಇದಕ್ಕೆ ಪಂಚತಾರಾ ಹೋಟೆಲ್ನ ಚೆಫ್ಗಳಿಂದ ಆರಂಭಿಸಿ ಅಡುಗೆ ಸಂಬಂಧಿ ಜಾಹೀರಾತುಗಳು ಸಾಕಷ್ಟು ಕೊಡುಗೆ ನೀಡಿವೆ. ಹೀಗಾಗಿ ಯಾವುದೇ ಅಡುಗೆಗೆ ಕೊನೆಯಲ್ಲಿ ನಾಲ್ಕು ಎಸಳು ಕೊತ್ತಂಬರಿ ಉದುರಿಸುವುದು, ಪಕ್ಕದಲ್ಲಿ ಬಣ್ಣದ ದೊಡ್ಡ ಮೆಣಸು ಹೆಚ್ಚಿಡುವುದು, ಇನ್ಯಾವುದಕ್ಕೋ ಕೆಂಪು ಮೆಣಸನ್ನು ಚುಚ್ಚಿಡುವುದು ಇತ್ಯಾದಿ ನೋಡಬಹುದು. ಚಟ್ನಿ ಆದ, ಮಾವಿನ ಬಣ್ಣ, ಹೀಗೆ ಎಲ್ಲವನ್ನು ಕ್ವಾಂಟಿಫೈ ಮಾಡುವ ಅಗತ್ಯ ದೃಶ್ಯ ಮಾಧ್ಯಮಕ್ಕೆ ಇತ್ತು. ಇದರಿಂದಾಗಿ ಅದರೊಂದಿಗೆ ಒಂದು ಹೊಸ ಎಸ್ಥೆಟಿಕ್ ಕೂಡ ಬೆಳೆದು ಬಂದಿದೆ. ಈ ಚಹಾಕ್ಕೆ ಬಣ್ಣ, ರುಚಿ, ಶಕ್ತಿ ಇದೆ. ರುಚಿ ಸರಿ, ಶಕ್ತಿ ಸಂಶಯ, ಬಣ್ಣ ಯಾಕೆ? ಆದರೆ ಜೊತೆಗೆ ಮುದ್ರಣದಲ್ಲಿ ಇಲ್ಲದ ಒಂದು ಹೊಸ ಸಾಧ್ಯತೆಯು ಇಲ್ಲಿ ತೆರೆದುಕೊಂಡಿದೆ. ಕೆಂಪು ಬಣ್ಣ ಬರುವವರೆಗೆ ಹುರಿಯಿರಿ ಎಂದಷ್ಟೇ ಬರವಣಿಗೆಯಲ್ಲಿ ಬರೆಯುವುದು ಸಾಧ್ಯವಿತ್ತು. ಆದರೆ ಆ ಕೆಂಪು ಸಾಂದರ್ಭಿಕವಾಗಿ ಭಿನ್ನವಾಗಿತ್ತು. ಬಜ್ಜಿಯ ಕೆಂಪು ಪೂರಿಯಲ್ಲಿ ಬಂದರೆ ಪೂರಿ ಹಾಳಾಗಿಯೇ ಹೋಗಿರುತ್ತದಲ್ಲವೇ? ಮುದ್ರಣದ ಈ ತೊಡಕನ್ನು ದೃಶ್ಯ ಮಾಧ್ಯಮ ತೆಗೆದುಹಾಕಿದೆ. ಇಲ್ಲಿ ನೋಡುವ ಮೂಲಕ ಹದವನ್ನು ಅರಿಯುವ ಸಾಧ್ಯತೆ ಏರ್ಪಟ್ಟಿದೆ. ಡಿಜಿಟಲ್ ಯುಗದಲ್ಲಿ ಹೊಸ ಅಭಿವ್ಯಕ್ತಿ. ಇನ್ನು ಕಳೆದ ಕೆಲವು ವರ್ಷಗಳಲ್ಲಿ ನಡೆದ ಯೂಟ್ಯೂಬ್ ಹಾಗೂ ಕ್ಯಾಮರಾ ಇರುವ ಮೊಬೈಲ್ ಫೋನುಗಳ ಪ್ರಸರಣ ಸ್ಫೋಟದಿಂದ ಅಡುಗೆ ಕಾರ್ಯಕ್ರಮಗಳು ಇನ್ನೊಂದೇ ಮಜಲನ್ನು ತಲುಪಿದ್ದಾವೆ. ಕ್ಯಾಮರಾ ತಂತ್ರಜ್ಞಾನ, ಅದರಲ್ಲೂ ವಿಡಿಯೋ ಸಾಧ್ಯತೆಯ ಸುಲಭ ಸೌಲಭ್ಯ ಈ ತಂತ್ರಜ್ಞಾನವನ್ನು ಡೆಮೋಕ್ರಟೈಸ್ ಮಾಡಿಬಿಟ್ಟಿದೆ. ಮೊದಲು ಕ್ಯಾಮರಾದ ಬಗ್ಗೆ ಇದ್ದ ಭಯ ಇಂದು ಹೋಗಿಬಿಟ್ಟಿದೆ. ಸೆಲ್ಫಿ ಯುಗದಲ್ಲಿ ತಮ್ಮ ಅಭಿವ್ಯಕ್ತಿಗೆ ಎಲ್ಲರೂ ಹೊಸ ಸಾಧನವಾಗಿ ಇದನ್ನು ಕಂಡುಕೊಂಡಿದ್ದಾರೆ. ಹೊರದೇಶದಲ್ಲಿರುವ ಆಪ್ತರಿಗೆ ಬಂಧುಗಳಿಗೆ ಅಡುಗೆ ವಿಧಾನಗಳನ್ನು ಕಳುಹಿಸುವ ಪ್ರಯತ್ನಗಳು ಆರಂಭವಾದವು. ಇದರಿಂದಾಗಿ ಸ್ಥಳೀಯ ದಾಖಲೀಕರಣ ಪ್ರಸರಣ ಆರಂಭವಾದವು. ಇದರಲ್ಲಿ ಒಂದು ಸ್ಥಳೀಯ ಅಭಿವ್ಯಕ್ತಿ ಸಾಧ್ಯವಾಯಿತು. ವ್ಯವಸ್ಥಿತ ಮಾರುಕಟ್ಟೆ ಹಿಂದಿರಲಿಲ್ಲ, ಅಲ್ಲಿಗೂ ಲಗ್ಗೆ ಇಟ್ಟಿತು. ಅಂತರ್ಜಾಲದಲ್ಲಿ ಓದುಗರಿಗಿಂತ ನೋಡುಗರು ಹೆಚ್ಚು. ಇಲ್ಲಿ ಕೇಳುವ ನೋಡುವ ವಿಷಯಕ್ಕೆ ಇರುವ ಪ್ರೇಕ್ಷಕ ವರ್ಗ ಬಹಳ ದೊಡ್ಡದು. ಇಲ್ಲಿನವರಿಗೆ ತಾಳ್ಮೆ ಬಹಳ ಕಡಿಮೆ. ಹೀಗಾಗಿ ಇಲ್ಲಿಗೆ ದೃಶ್ಯ ಶ್ರಾವ್ಯ ಮಾಧ್ಯಮ ಹೊಸ ವ್ಯಾಕರಣವನ್ನು ತುರ್ತಾಗಿ ಕಂಡುಕೊಂಡಿತು. ಇಂದು ಅಲ್ಲಿಯೂ ಒಂದು ಸಾಕಷ್ಟು ವ್ಯವಸ್ಥಿತವಾಗಿ ಅಡುಗೆ ಮಾರುಕಟ್ಟೆಯನ್ನು ಕಂಡುಕೊಂಡಿದೆ. ಸಿನಿಮಾ ತನ್ನ ನಿಜ ಎನಿಸುವಂತೆ ಕತೆ ಹೇಳುವ ತಂತ್ರವನ್ನು ಅಡುಗೆ ಕಾರ್ಯಕ್ರಮಗಳಿಗೂ ವಿಸ್ತರಿಸಿಕೊಂಡಿದೆ. ಹೀಗಾಗಿ ಯಾರೋ ಒಬ್ಬಾತ ತಿನ್ನುತ್ತಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥ ಶೋಗಳನ್ನು ನಾವಿಂದು TV ಅಥವಾ ಅಂತರ್ಜಾಲಗಳಲ್ಲಿಯೂ ನೋಡುತ್ತಿದ್ದೇವೆ. ಆದರೆ ಇವೆಲ್ಲವುಗಳಲ್ಲಿ ಅನಿಶ್ಚಿತ ಯಾವುದೂ ಇರುವುದಿಲ್ಲ. ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಿ ತೋರಿಸಲಾಗುತ್ತದೆ. ಇದೊಂದು ಅಡುಗೆ ರಿಯಾಲಿಟಿ ಶೋ ಆಗಿದೆ. ಯೂಟ್ಯೂಬ್ನಲ್ಲಿ ಕನ್ನಡದ ವಸ್ತುಗಳು ನಿಧಾನಕ್ಕೆ ಹೆಚ್ಚುತ್ತಿದ್ದ ಕಾಲದಲ್ಲಿಯೇ ನಮ್ಮ ಮನೆಯಲ್ಲಿ ಇದ್ದ ಕ್ಯಾಮರಾ ಬಳಸಿ ನನ್ನ ಹೆಂಡತಿ ರಶ್ಮಿ ಅವಳ ಅನೇಕ ಅಡುಗೆ ಪ್ರಕ್ರಿಯೆಯನ್ನು ದಾಖಲೀಕರಿಸಿ ಯೂಟ್ಯೂಬಿಗೆ ಹಾಕಿದ್ದಳು. ಮಾಡಿದ ಅಡುಗೆ ತಿನ್ನುವ ಯೂಟ್ಯೂಬಿಗೆ ವಿಡಿಯೋ ಏರಿಸುವ ಕೈಂಕರ್ಯ ಮಾತ್ರ ನನ್ನದಾಗಿತ್ತು. TVಯಲ್ಲಿ ಅಂದು ಬರುತ್ತಿದ್ದ ಕಾರ್ಯಕ್ರಮಗಳ ಸಣ್ಣ ಮಟ್ಟಿನ ಅನುಕರಣೆಯಲ್ಲೇ ಆರಂಭವಾದ ನಮ್ಮ ಆ ಪ್ರಯೋಗ ಒಂದಷ್ಟು ಕಾಲದ ನಂತರ ನಿಂತಿತಾದರೂ ನಮ್ಮ ಪರಿಚಿತರ ವಲಯದಲ್ಲಿ ಹೆಚ್ಚಿನವರು ಅದನ್ನು ನೋಡಿದ್ದು, ಅದರ ಬಗ್ಗೆ ಮಾತನಾಡಿದ್ದು, ಈ ಮಾಧ್ಯಮದ ಶಕ್ತಿಯ ಬಗ್ಗೆ ನಮಗೆ ಹೊಸ ನೋಟ ಕೊಟ್ಟದ್ದಂತೂ ನಿಜವೇ. ಇಂದು ಕನ್ನಡದಲ್ಲೇ ವೃತ್ತಿಪರ ವಿಡಿಯೋಗಳ ಮಹಾಪೂರವೇ ಇದೆ. ಹೆಬ್ಬಾರ್ಸ್ ಕಿಚನ್, ಉಪಾಧ್ಯರ ಅಡುಗೆ ಮನೆ, ಕನ್ನಡ ರೆಸಿಪೀಸ್, ಸ್ವಯಂ ಪಾಕ, ಉತ್ತರ ಕನ್ನಡ ರೆಸಿಪೀಸ್, ಹೀಗೆ ಅನೇಕ ಯೂಟ್ಯೂಬ್ ಚಾನೆಲ್ಗಳು, ಫುಡ್ಡೀಸ್, ಬೇಕರ್ಸ್ ಇತ್ಯಾದಿ ವಾಟ್ಸಪ್ ಗ್ರೂಪ್ಗಳು ನಿರಂತರವಾಗಿ ಅಡುಗೆ ಚರ್ಚೆ, ವಿಡಿಯೋ, ಬರವಣಿಗೆ ಇತ್ಯಾದಿಗಳಲ್ಲಿ ತೊಡಗಿಕೊಂಡಿವೆ. ಇದಕ್ಕೆ ಹೊಂದಿಕೊಂಡು ಪ್ರಜಾವಾಣಿ ಪತ್ರಿಕೆಯವರು ಇತ್ತೀಚೆಗೆ ತಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನೆಲ್ ಮೂಲಕ ರೆಸಿಪಿಗಳನ್ನು ಕೊಡಲು ಆರಂಭಿಸಿದರು. ಅದರ ವಿಡಿಯೋಗಳನ್ನು ನನ್ನ ತಂಡ ಮಾಡುತ್ತಿದೆ. ಈ ವಿಡಿಯೋಗಳನ್ನು ನೋಡಿ, ಇಲ್ಲಿ ನನ್ನದೊಂದು ಸಣ್ಣ ಜಾಹೀರಾತು. ಇದರ ಮೂಲಕ ಈ ಮಾಧ್ಯಮದ ಇನ್ನೊಂದಷ್ಟು ಸತ್ಯಗಳನ್ನು ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಯಿತು. ಟ್ರೈಕಲರ್ ಸ್ಯಾಂಡ್ವಿಚ್ ಮಾಡಿದಾಗ ಕೇವಲ 4,000 ಜನ ನೋಡಿದರು. ಅದೇ ಕ್ಯಾರೆಟ್ ಹಲ್ವಾ ಮಾಡಿದಾಗ 40,000 ಜನ ನೋಡಿದರು. 2,000 ಜನ ಶೇರ್ ಮಾಡಿದರು. ಹೀಗೆ ಪ್ರಚಂಡ ಸಾಧನೆ ಮಾಡಿತು ಇದು. ಅಂತರ್ಜಾಲದಲ್ಲಿ ಈ ವಿಡಿಯೋಗಳನ್ನು ನೋಡುವವರ ಬಗ್ಗೆಯೂ ಒಂದು ಹೊಳಹನ್ನು ಕೊಡುತ್ತದೆ. ಮನೆಯಿಂದ ದೂರ ಇದ್ದು ಮನೆಯೂಟಕ್ಕೆ ಆಶಿಸುವ, ಅಂತರ್ಜಾಲದಲ್ಲಿ ಸಲೀಸಾಗಿರುವ ಒಂದು ಪ್ರೇಕ್ಷಕ ವರ್ಗ ಇದನ್ನು ನಿಷ್ಠೆಯಿಟ್ಟು ನೋಡುತ್ತಿದೆ. ಅವರಿಗೆ ಸ್ಯಾಂಡ್ವಿಚ್ನಂಥ ವಿಷಯ ಬೇಕಾಗಿಲ್ಲ, ಕೋಳಿ ರೊಟ್ಟಿಯೋ ಕಾಶಿ ಹಲ್ವವೋ ಬೇಕಾಗಿದೆ. ಈ ಹೊಸ ತಲೆಮಾರಿನ ವಿಡಿಯೋಗಳಲ್ಲಿ ಇನ್ನೂ ಒಂದು ಗಮನಾರ್ಹ ಬದಲಾವಣೆ ಕಾಣಬಹುದು. ಒಂದೆಡೆಯಿಂದ ಓದುವವರು ಕಡಿಮೆಯಾಗುತ್ತಿದ್ದಾರೆ ಎನ್ನುವ ಕೂಗು ಕೇಳಿಬರುತ್ತಿದ್ದಂತೆಯೇ ವಿಡಿಯೋಗಳು ಜನಪದ ರೂಪದಲ್ಲಿ ಮೂಡಿಬರುತ್ತಿವೆ. ಇಲ್ಲಿ ಅಕ್ಷರಗಳು ಚಿತ್ರರೂಪದಲ್ಲಿ ಮತ್ತೆ ಸ್ಥಾಪಿತವಾಗುತ್ತಿವೆ. ಇಲ್ಲಿನ ಭಾಷೆ ಬದಲಾಗುತ್ತಿದೆ. ಇದರ ಅರ್ಥ ಕನ್ನಡ ಬದಲಾಗುತ್ತಿದೆ ಎಂದಲ್ಲ, ಆದರೆ ಬಳಕೆ ಚಿತ್ರದ ಸಮಾನಾಂತರವಾಗಿ ಆಗುತ್ತಿದೆ. ಮೊದಲೆಲ್ಲ ಅಕ್ಷರಗಳಲ್ಲೇ ಇದ್ದ ಗಣಕ ಪ್ರಯೋಗಗಳು ಗಣಕ ಸಣ್ಣದಾಗುತ್ತಾ ಬಂದಂತೆ ಐಕಾನ್ ರೂಪಕ್ಕೆ ಬಂದಂತೆಯೇ ಇಂದು ಈ ಅಂತರ್ಜಾಲ ವಿಡಿಯೋಗಳಲ್ಲಿ ಭಾಷೆ ಪದಗಳಿಗಷ್ಟೇ ಸೀಮಿತವಾಗಿವೆ. ಇಲ್ಲಿ ಇಡೀ ವಾಕ್ಯದ ವಿವರಣೆ ಬೇಕಿಲ್ಲ. 1/4 ಚಮಚ ಸಕ್ಕರೆ ಎಂದಷ್ಟೇ ಬರೆದರೆ ಸಾಕಾಗುತ್ತದೆ. 1/4 ಚಮಚ ಸಕ್ಕರೆ ಹಾಕಿರಿ ಎನ್ನುವ ವಿವರಣಾತ್ಮಕ ವಾಕ್ಯ ಬೇಕಾಗಿಲ್ಲ. ಹೀಗೆ ಹೊಸ ಮಾಧ್ಯಮವನ್ನು ಹೊಸ ಸಾಧ್ಯತೆ ಎಂದು ಕಾಣುವಲ್ಲಿ ನಮಗೆ ಹೊಸ ಎಸ್ಥೆಟಿಕ್ಸ್ ಕಾಣಲು ಸಾಧ್ಯವಾಗುತ್ತಿದೆ. ಒಟ್ಟಿನಲ್ಲಿ ಮಾನವನ ಸಹಜವಾದ ಅಗತ್ಯವೊಂದನ್ನು ಸಿನಿಮಾ, TV, ಅಂತರ್ಜಾಲ ಪೂರೈಸುತ್ತಿರುವುದಲ್ಲದೆ ಅದರ ಹಿಂದಿರುವ ಒಂದು ಮಾರುಕಟ್ಟೆಯನ್ನು ಸಲಹುತ್ತಿದೆ. ಈ ಸಿನಿಮಾಗಳಲ್ಲಿ ಹೊರದೇಶಗಳನ್ನು ತೋರಿಸಿ ಮನರಂಜನೆ ನೀಡುತ್ತಿದ್ದ ಈ ಮಾಧ್ಯಮಗಳು ಇಂದು ತನ್ನ ಎಕ್ಸಾಟಿಸಮ್ಮನ್ನು ಪರಂಪರೆಯಲ್ಲಿ ಹುಡುಕುತ್ತಿದೆ. ಹಳೆಯದೆಲ್ಲವೂ ಹಿರಿಯದು ಎನ್ನುವ ಚಾಳಿಯಿಂದಾಗಿ ಸಾಂಪ್ರದಾಯಿಕ ಅಡುಗೆ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿದೆ. ಮಾನವನ ಮೂಲಭೂತ ಅಗತ್ಯವಾದ ಆಹಾರದ ಜ್ಞಾನವನ್ನು ಡಿಜಿಟಲ್ ಯುಗ ಡೆಮೋಕ್ರಟೈಸ್ ಮಾಡಿ ಹೊಸ ಸಾಧ್ಯತೆಗಳನ್ನು ತೆರೆದು ತೋರಿಸುತ್ತಿದೆ. ಇದು ಭವಿಷ್ಯದಲ್ಲಿ ಈ ಮಾಧ್ಯಮದ ಹೊಸ ಸಾಧ್ಯತೆಗಳ ಶೋಧನೆಗೆ ಸಹಕಾರಿಯಾಗಲಿದೆ ಎಂದೇ ನನ್ನ ಭಾವನೆ.